ಕಣ್ಣ ತೆರೆದ ತ್ರಿಪುರಾರಿಯ ರೀತಿ ರಂಜದ ಅವತಾರವ ಸುಡುವ ಕೋಪ ನಮ್ಮದು ಲಕ್ಷ್ಮಿ ಚೆನ್ನಮ್ಮರ ರೀತಿ ಕಳ್ಳ ಸಾಗಾಣಿಕೆಯ ಕೆಡದು ಬತ್ತಿ ಹಿಡಿದ ಗಾಂಧಿ ಲಕ್ಷ್ಮಿ ಚೆನ್ನಮ್ಮರ ರೀತಿ ಕಳ್ಳ ಸಾಗಾಣಿಕೆಯ. ಆಕಾಶವಾಣಿ ಚಿತ್ರದುರ್ಗ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಮೂಡಿಬರಲಿದೆ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು 7:45 ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಮುಂದುವರಿಯಲಿದೆ. ಬಳಿಕ 8:00 ಭಾರತದ ಮನ್ ಕಿ ಬಾತ್ 2ನೇ ಆವೃತ್ತಿಯ 42ನೇ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಮಾಲಿಕೆಯಲ್ಲಿ ಏರ್ ನೆಕ್ಸ್ಟ್ ದೇಶದ 75ನೆಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ಇಂದಿನ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿ ದೀಪಕ್ ತಿಮ್ಮಣ್ಣ ಭಟ್ ಯುವಜನತೆ ಮತ್ತು ನಾಯಕತ್ವದ ಪ್ರಕೃತಿ ಘನ ಸಂಸ್ಕೃತಿ ಸುಳಿಯೆ ಭಾವದಲ್ಲಿ ಸಂಚಾರಿಣಿ ಓ ಭಾರತ ಜನನಿ ರಮ್ಯ ಪ್ರಕೃತಿ ಘನ ಸಂಸ್ಕೃತಿ ಸುಳಿಯೆ ಭಾವದಲ್ಲಿ. ಎಲ್ಲರಿಗೂ ನಮಸ್ಕಾರ. ಯುವಕರನ್ನ ಭಾರತದ ಬೆನ್ನೆಲುಬು ಎಂಬುದಾಗಿ ಕರೆಯಲಾಗ್ತದೆ. ಹೇಗೆ ರೈತನನ್ನ ಬೆನ್ನೆಲುಬು ಎಂದು ಕರೀತಾರೋ ಅದೇ ರೀತಿ ಯುವಕರನ್ನೂ ಕೂಡ ಬಿಂಬಿಸಲಾಗಿದೆ. ಯುವಕರು ದೇಶದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಯಾವುದೇ ದೇಶದ ಭವಿಷ್ಯ ಎನ್ನುವಂಥದ್ದು ದೇಶದ ಯುವಕರು ಸುಂದರ ಯುವಕರಿಗೆ ಸೇರಿದೆ. ಹಾಗಿದ್ರೆ ಈ ಯುವಕರು ಅಂದ್ರೆ ಯಾರು? 15 ವರ್ಷದ ಮೇಲ್ಪಟ್ಟು ಮತ್ತು 40 ವರ್ಷದಿಂದ ಒಳಗಿರುವಂತಹವರು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಖುದಿರಾಮ್. ನಾವೆಲ್ಲ ಸ್ವಾತಂತ್ರ್ಯ ಭಾರತವನ್ನ ಕಾಣ್ತಾ ಇದ್ದೇವೆ ಅಂತಾದ್ರೆ ಈ ಯುವಕರ ಪರಿಶ್ರಮವೇ ಕಾರಣ. ಇದರ ಹೊರತ ನಾವು ಕಾಣಬಹುದು. ಭಾರತೀಯ ಯುವಕರು ದೇಶವನ್ನ ಎಲ್ಲಿಗೆ ತಂದಿನ ಭಾರತೀಯ ಯುವಕರು ಸ್ವಾರ್ಥಿಗಳಾಗಿದ್ದಾರೆ. ಅವರು ದೇಶದ ಪ್ರಗತಿಯ ಬಗ್ಗೆ ಯೋಚಿಸುವ ಬದಲು ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದಾರೆ. ಇಲ್ಲಿ ಸ್ವಾರ್ಥ ಎನ್ನುವಂತಹದ್ದು ಬಂದಾಗ ಅಲ್ಲಿ ದೇಶದ ರಕ್ಷಣೆಯಾಗಲಿ ದೇಶದ ಮಾಡಿಕೊಳ್ಳಬೇಕು. ಯುವಕರ ಬಗ್ಗೆ ಇನ್ನೊಂದು ಮಾತನ್ನ ಹೇಳುವುದಾದ್ರೆ ಇಂದಿನ ಯುವಕರಲ್ಲಿ ತಾಳ್ಮೆ ಎನ್ನುವಂತಹ ಮಾತೆ ಅಳಿಸಲ್ಪಟ್ಟಿದೆ. ಯಾರಿಗೂ ಕೂಡ ಈ ಸಂದರ್ಭದಲ್ಲಿ ತಾಳ್ಮೆ ಎನ್ನುವಂತಹದ್ದಿಲ್ಲ. ಯಾವುದೇ ಒಂದು ಕಾರ್ಯ ಆಗಬೇಕು, ಒಂದು ತಾಳ್ಮೆಯಾಗಲಿ, ಆ ವಿಷಯದ ಕುರಿತು ಮುಂದಾಲೋಚನೆಯಾಗಲಿ ನಮ್ಮ ಯುವಕರಲ್ಲಿ ಕಾಣಸಿಗುತ್ತಾ ಇಲ್ಲದೇ ಇರುವಂತ ಅರ್ಥ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ. ಅಭಿವೃದ್ಧಿ ಹೊಂದಿತ್ತಿರುವಂತಹ ದೇಶದಿಂದ ಅಭಿವೃದ್ಧಿ ಹೊಂದಿದಂತಹ ಹಾಗೂ ಆಡಳಿತಾತ್ಮಕ ಎಲ್ಲ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು. ಆಸಕ್ತಿ ಎನ್ನುವಂತಹದ್ದು ಬಹಳ ಮುಖ್ಯ. ನಮಗೆ ಮನಸ್ಸಿದ್ರೆ ಮಾತ್ರ ಮಾರ್ಗ ಎನ್ನುವ ಹಾಗೆ ಯುವಕರಾದಂತಹ ನಾವು ಮೊದಲು ಮನಸ್ಸಿಟ್ಟು ಕೆಲಸ ಮಾಡುವುದನ್ನು ಕಲಿಯಬೇಕು. ಅದಕ್ಕೆ ಇಚ್ಛಾಶಕ್ತಿ, ಶೌರ್ಯ, ತಾಳ್ಮೆ, ಸಂಯಮಕ್ಕೆ ಬಲವಾದಂತಹ ಬೇಡಿಕೆ ಇದೆ. ಸ್ವಾಮಿ ವಿವೇಕಲೂ ಸಹಿತ ದೇಶದ ಯುವಕರನ್ನ ಉತ್ತೇಜಿಸಿದವರು. ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಯುವಕರು ಮುಂದೆ ಬಂದರು ಅಂತಬಹುದು ಎನ್ನುವ ಹಾಗೆ ಸ್ವಾಮಿ ವಿವೇಕಾನಂದರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರೇ ನೀಡಿದಂತಹ ಸಂದೇಶ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಹಾಗೆ. ಆದರೆ ಈ ಸಂದೇಶ ಎನ್ನುವಂತಹದ್ದು ಅತ್ಯಂತ ಶೋಚನೀಯವಾದಂತಹ ಸಂಗತಿಯಾಗಿದೆ. ಹಾಗಿದ್ರೆ ಯುವಕರಾದಂತಹ ನಾವು ಮಾಡಬೇಕಾದದ್ದೇನು? ಕೇವಲ ನಮಗೆ ಬೇಕಾದಂತಹ, ನಮ್ಮಿಂದ ಆಗಬೇಕಾದಂತಹ ಕೆಲವು ಜವಾಬ್ದಾರಿಗಳು ಸಹಿತ ಇದೆ. ಹಾಗಿದ್ರೆ ಯಾವ ಜವಾಬ್ದಾರಿಗಳು? ಯುವಕರು ದೇಶವನ್ನ ಮೊದಲು ಪ್ರೀತಿಸಬೇಕು. ದೇಶದ ಪ್ರೀತಿಯಿಂದ ಮಾತ್ರ ಯುವಕರು ದೇಶದ ಪ್ರಗತಿಯ ಬಗ್ಗೆ ಯೋಚಿಸಲು ಸಾಧ್ಯವಾಗುತ್ತದೆ. ಯಾವುದೇ ಒಂದು ವಿಷಯದ ಕುರಿತಾಗಿ ನಮಗೆ ಪ್ರೀತಿ ಇದೆ ಅಂತಾದ್ರೆ ನಾವು ಆ ವಿಷಯದಲ್ಲಿ ಮುಂದುವರಿಯಬಹುದು, ಇಲ್ಲ ಅಂತಾದ್ರೆ ಅದು ಅಸಾಧ್ಯ. ಸಾಧುವೆ ಹಾಡು ಜಾಗೆಯ ಹಾಡನು ಹಾಡಿ ನಿಂದೆ ಚೆಯೊಳೆಯಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ ಎಲ್ಲಿ ಕಾಮವು ಸುರಿಯದು ಬೇಣಿ ಜೀವವು ತಿಳಿಯದೋ ಜಿಯ ಎಲ್ಲಿ ಆತ್ಮವು ಪಡೆದು ನಲಿವುದು ನಿಚ್ಚವಾಗಿ ಕೈಯಲ್ಲಿದೆ. ಕೆಲವೇ ಕೆಲವು ಯುವಕರು ಮಾತ್ರ ನಮ್ಮ ಭಾರತದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಅದರಿಂದಾಗಿ ರಾಜಕೀಯವು ದಿನ ಹೋದಂತೆ ತನ್ನ ಮಟ್ಟವನ್ನ ಕಳೆದುಕೊಳ್ತಾ ಇದೆ. ಈ ಅವರು ಇವರ ಹಾಗೆ ಪಾಲಿಸುವುದಕ್ಕೆ ಮುಂದಾಗಿ ಅದರಿಂದ ಸಫಲರಾಗದೆ ವಿಫಲರಾಗ್ತಾ ಇದ್ದಾರೆ. ಹಾಗಿದ್ರೆ ನಾವು ಮುಖ್ಯವಾಗಿ ಮಾಡಬೇಕಾದಂತಹ ಕಾರ್ಯ ಯಾವುದು? ಮೊದಲಾಗಿ ನಾವು ಮತದಾನವನ್ನ ಮಾಡಬೇಕು, ಉತ್ತಮವಾದಂತಹ ಪ್ರಜೆಗಳಾಗಿ ಅದನ್ನು ನಿರ್ಧರಿಸಬೇಕು. ಹಾಗಿದ್ರೆ ಈ ರಾಜಕೀಯದಲ್ಲಿ ಕೆಲವು ಮುಖಗಳು ಸಹಿತ ಇವೆ. ರಾಜಕಾರಣಿಗಳು ರಾಜಕೀಯವನ್ನ ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ. ದುರಾಸೆ, ಭ್ರಷ್ಟಾಚಾರ, ಅಧಿಕಾರಕ್ಕಾಗಿ ಯುವಕರು ರಾಜಕೀಯವನ್ನ ದ್ವೇಷಿಸುತ್ತಿದ್ದಾರೆ. ಯುವಕರು ರಾಜಕೀಯಕ್ಕೆ ಹೋದರೂ ಸಹಿತ ಅವರಿಗೆ ಪ್ರಸ್ತುತವಾದಂತಹ ಸನ್ನಿವೇಶವಾಗಿದೆ. ಪೋಷಕರು ತಮ್ಮ ಮಗ ರಾಜಕೀಯಕ್ಕೆ ಬರುವಂತಹ ಭಾವನೆ ಕೆಲವರಲ್ಲಿದೆ, ಆದರೆ ಉತ್ತಮವಾದಂತಹ ರಾಜಕೀಯ ಸ್ಥಿತಿಯೂ ಕೂಡ ನಮ್ಮಲ್ಲಿದೆ. ಹಾಗಿದ್ರೆ ಇದಕ್ಕೆ ಅಕ್ಕಿ ಅಕ್ಕಿ ಬರ್ತಾನೆ ಎಂದು ನಂಬಲಾಗಿದೆ. ಹಾಗಿದ್ರೆ ಯಾವುದೇ ಕೆಲಸದಲ್ಲೂ ಸಫಲನಾಗದಿದ್ದವನು ನೇರವಾಗಿ ರಾಜಕೀಯಕ್ಕೆ ಹೋಗ್ತಾನೆ ಎನ್ನುವಂತಹ ಮಾತುಗಳಿರುವುದರಿಂದ ಪೋಷಕರು ಸಹಿತ ಮಕ್ಕಳನ್ನ ರಾಜಕೀಯಕ್ಕೆ ಕಳಿಸುವಲ್ಲಿ ಅವರು ಸಹಿತ ಅದರ ಬಗ್ಗೆ ಯೋಚನೆಯನ್ನು ಮಾಡದೆ ಹೇಗೆ ಬೇಕಾದ್ರೂ ಇರಲಿ ಅನ್ನುವಂತಹ ಬೇಜವಾಬ್ದಾರಿತನವನ್ನ ದೂರದಿಂದ ಕುಳಿತು ಕೇವಲ ನಾಟಕವನ್ನ ನೋಡುತ್ತಾ ಇತರರು ತಪ್ಪನ್ನ ಕಂಡುಕೊಳ್ಳಲು ಹೋಗಿ ಅದನ್ನ ಸರಿಪಡಿಸಿ ಆ ಮಣ್ಣಿನಿಂದ ನೀವು ಕಲೆಗಳನ್ನ ಸಹ ಪಡೆಯುತ್ತೀರಿ. ಆದರೆ ಅವರು ತಮ್ಮ ಗುರುತುಗಳನ್ನ ಬಿಡಲು ಸಾಧ್ಯವಾಗುವುದು. ಯುವಕರು ಮನೆಯಲ್ಲಿ ಕುಳಿತು ಇದರ ಹೊರತಾಗಿ ಅವರು ರಾಜಕೀಯದಲ್ಲಿ ತಮ್ಮ ಹೆಸರನ್ನ ಕೂಡ ಬರೆಯಬೇಕಾಗ್ತದೆ. ಯಾವುದೇ ತಪ್ಪು ಸಂಭವದಲ್ಲಿ ಕುಳಿತಿರುವಂತಹ ನಾಯಕರ ಕಿವಿಗೆ ಅದು ತಲುಪುವುದಿಲ್ಲ. ಕೇವಲ ಇವರು ಕೈಯಲ್ಲಿರುವಂತಹ ಮೊಬೈಲ್ಗಳ ಸಹಾಯದಿಂದ, ಆದರೆ ಇದು ನಮ್ಮ ಯುವ ಜನತೆಗೆ ಅರ್ಥವಾಗುತ್ತಾ ಇಲ್ಲ ಎನ್ನುವಂತಹದ್ದು ಪ್ರಸ್ತುತವಾದಂತಹ ವಿಷಯ. ಅದೆಲ್ಲಕ್ಕಿಂತ ಸಂದರ್ಭದಲ್ಲಿಯೂ ಸಹಿತ ಬೇರೆಯವರು ಸರಿ ಇಲ್ಲ ಎನ್ನುವ ಮಾತನ್ನ ಆಡುವುದಕ್ಕಿಂತ ಮೊದಲು ಯುವಜನತೆಯಾದಂತಹ ನಾವು ಯಾವ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವೆ, ನಾವು ಏನನ್ನ ಮಾಡ್ತಾ ಇದ್ದೇವೆ, ನಮ್ಮಿಂದ ಯಾರಿಕೊಳ್ಳಬೇಕು, ಇದರಿಂದ ಉತ್ತಮವಾದಂತಹ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಳಬಹುದು. ನಿರುದ್ಯೋಗ, ಮೀಸಲಾತಿ, ಉತ್ಸಾಹ ಮತ್ತು ಶಕ್ತಿಯನ್ನ ಹೊಂದಿರುವುದರಿಂದ ಅವರು ಹೆಚ್ಚು ಸಮರ್ಪಣೆಯೊಂದಿಗೆ ಕೆಲಸವನ್ನ ಮಾಡಲು ಸಾಧ್ಯವಾಗುತ್ತದೆ. ಕೆಲಸವನ್ನ ಮಾಡಲು ಇದು ಸಹಾಯಕ. ಆದ್ದರಿಂದ ಆಧುನಿಕ ಭಾರತ ನಿರ್ಮಾಣ ಆಗಬೇಕು ಅಂತಾದ್ರೆ ಅಲ್ಲಿ ಅವರು ಭವಿಷ್ಯದಲ್ಲಿ ಅಂದರೆ ಅವರ ಮಕ್ಕಳಿಗೂ ಸಹಿತ ತಿದ್ದಿ ತೀಡಿ ಭಾರತದ ಉತ್ತಮ ಪ್ರಜೆಯಾಗುವಂತೆ ನಿರೂಪಿಸಲಿಕ್ಕೆ ಸಾಧ್ಯವಿದೆ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾತೆಯ ಮಡಿಲಲ್ಲಿ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಯುವಶಕ್ತಿಯು ದೇಶದ ಅತಿದೊಡ್ಡ ಶಕ್ತಿಯಾಗಿದೆ. ಇದು ನಮ್ಮ ದೇಶದ ಹೆಚ್ಚಿನ ಯುವಕರು ವಿದ್ಯಾವಂತರು. ದೇಶವು ಇದರ ಲಾಭವನ್ನ ಪಡೆಯಬೇಕು ಮತ್ತು ದೇಶವನ್ನ ಮುಂದುವರಿಸಲು ಯುವಕರು ಮುಕ್ತವಾಗಿ ಹೊರಬರಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನಮ್ಮ ದೇಶವನ್ನ ಉದ್ಧರಿಸಬೇಕು, ನಮ್ಮ ದೇಶವನ್ನ ಬೆಳೆಸಬೇಕು ಎನ್ನುವಂತಹ ಕನಸನ್ನ ಹೊಂದಿದ್ದಾರೆ ಅಥವಾ ರಾಜಕೀಯ ಜವಾಬ್ದಾರಿಗಳು ಮಾತ್ರ ಅಲ್ಲ, ಮುಖ್ಯವಾಗಿ ಈ ಎಲ್ಲ ಯುವ ಜನತೆಯಾದಂತಹ ನಮಗೆ ನಮ್ಮ ಕುಟುಂಬದ ಬಗ್ಗೆ ನಮ್ಮ ಕುಟುಂಬದ ಕುರಿತಾಗಿ ಒಂದು ಯೋಚನೆಯೋ ಜವಾಬ್ದಾರಿಯೋ ಮುಖ್ಯವಾಗಿ ಇರಬೇಕಾಗ್ತದೆ. ಇಂದು ಅನೇಕ ಯುವಕರು ದಾರಿ ತಪ್ತಾ ಇದ್ದಾರೆ. ಕೆಲವರು ಅವರಷ್ಟಕ್ಕೆ ಅವರು ಸ್ವಾರ್ಥಿಗಳಾಗಿ ತಮ್ಮ ಮಿತಿಯಲ್ಲಿಯೇ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವುದರ ಮಟ್ಟಿಗೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಕುಟುಂಬದ ಬಗೆಗಿನ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ. ಕುಟುಂಬದ ಆಧಾರ ಸ್ತಂಭಗಳಾದಂತಹ ಕಲ್ಪನೆಯೂ ಇಲ್ಲದೆ ತಮಗೆ ಬೇಕಾದ ರೀತಿಯಲ್ಲಿ ಸ್ವೇಚ್ಛೆಯಿಂದ ಬದುಕ್ತಾ ಇದ್ದಾರೆ. ಹೀಗೆ ಇರುತ್ತಿರುವಂತವರೆಂದರೆ ಪರಮಾಣು ಶಕ್ತಿ ಇದ್ದಂತೆ. ಅದರ ಧನಾತ್ಮಕ ಉಪಯೋಗವನ್ನ ಮಾಡಿಕೊಂಡರೆ ನಮ್ಮ ದೇಶಕ್ಕೆ ಉಪಯುಕ್ತವಾದಂತಹ ಶಕ್ತಿ ಉತ್ಪನ್ನವಾಗ್ತದೆ. ಆದರೆ ಅದರ ಪ್ರತಿಕೂಲ ಉಪಯೋಗವನ್ನ ಮಾಡಿಕೊಂಡದ್ದೇ ಹೌದು ಅಂತಾದ್ರೆ ಮನಸ್ಥಿತಿಗಳನ್ನ ನಾವು ಹೇಗೆ ನೋಡಿಕೊಳ್ತೇವೋ, ಅವರ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬರುವಂತೆ ಮಾಡ್ತೇವೋ ಆ ರೀತಿಯಲ್ಲಿ ನಮ್ಮ ದೇಶವೂ ಸಹಿತ ಆ ಯುವಕರೊಂದಿಗೆ ಸಾಗುತ್ತದೆ. ದೇಶದ ಯುವ ಶಕ್ತಿಯು ದೇಶ ಹಾಗೂ ವಿದೇಶಗಳಲ್ಲಿ ತನ್ನ ಭಾರತ ಮಾತೆಯ ಪ್ರತಿಷ್ಠೆಯನ್ನ ಮೆರೆಸುವುದಕ್ಕಾಗಿ ತನ್ನ ಪಾತ್ರವನ್ನ ವಹಿಸ್ತಾ ಇದೆ. ಅನೇಕ ಯುವ ವಿಜ್ಞಾನಿಗಳು ಖಗೋಲ ಹಗಲು ರಾತ್ರಿ ದುಡಿಯುತ್ತಾ ಇದ್ದಾರೆ. ಸಬ್ಬೀರ ಭಾಟಿಯಾ, ಅವನೀಶ್ ಬಜಾಜ್, ಸುಹಾಸ್ ಗೋಪಿನಾಥ್, ನಿಕ್ಕಿ ಹೇಲಿ, ಬಾಬಿ ಜಿಂದಾಲ್ರಂತಹ ಇನ್ನು ಎಷ್ಟೋ ಜನ ಯುವಕರು ವಿಶ್ವದಲ್ಲಿ ಭಾರತದ ಹೆಸರನ್ನು ಎತ್ತಿ ಹಿಡಿದ ಇದು ಯಾಕೆ, ಇದಕ್ಕೆಲ್ಲ ಕಾರಣ ಏನು? ಇಂಥ ಕಾರ್ಯಗಳಲ್ಲಿ ತೊಡಗಿರುವವರು ನಮ್ಮ ಅಶಿಕ್ಷಿತ ಯುವಕರೇ. ಹೋಲಿಸಿದಲ್ಲಿ ಸುಶಿಕ್ಷಿತ ಯುವಕರು ದಿನದಿಂದ ದಿನಕ್ಕೆ ಇಂತಹ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾ ಇರುವಂತಾರೆ. ಹಿಂದೆ ನಡೆದ ಅನೇಕ ಬಾಂಬ್ ಸ್ಫೋಟಗಳಾಗಿರಬಹುದು, ಯಾವುದೇ ಅಮಾನವೀಯವಾದಂತಹ ಕೃತ್ಯಗಳಿರಬಹುದು, ನಮ್ಮ ಅದೆಷ್ಟೋ ಸುಶಿಕ್ಷಿತವಾದಂತಹ ಯುವಕರು ಸಹಿತ ಈ ಎಲ್ಲ ಘಟನೆಗಳಿಗೆ ಲೆಕ್ಕಕ್ಕೆ ಇರುವುದಿಲ್ಲ. ಅವರು ತಮ್ಮ ಹೆತ್ತವರ ಕಡೆಗೆ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರನ್ನು ವೃದ್ಧಾಶ್ರಮಕ್ಕೋ ಅಥವಾ ಇನ್ನೆಲ್ಲೋ ಅಥವಾ ಬೇರೆ ಮನೆಯನ್ನ ಮಾಡಿಕೊಡುವುದರ ಮೂಲಕವಾಗೋ ಅವರಿಂದ ಬೇರೆಯಾಗಿ ಉಳಿಯುತ್ತಾರೆ. ನಮ್ಮನ್ನ ಈ ಭಾರತಕ್ಕೆ ಒಂದು ಕೊಡುಗೆಯಾಗಿ ನೀಡಿದಂತಹ ತಂದೆ ತಾಯಿಯನ್ನ ನಾವು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ. ಅವರಿಂದ ಜನಿಸಿದ್ದಕ್ಕಾಗಿ ಯಾವ ಅರ್ಥ ಉಳಿಯಿತು ಎನ್ನುವಂತಹದ್ದು ಪ್ರಶ್ನೆಯಾಗಿಯೇ ಉಳಿಯುತ್ತಾ ಇದೆ. ಆದ್ದರಿಂದ ಮೊದಲ ಸಮಯವನ್ನ ಕಳೆಯಬೇಕು, ಕುಟುಂಬವನ್ನ ಗೌರವಿಸಬೇಕು. ಭಾರತ ಕುಟುಂಬ ಎನ್ನುವಂತಹ ಒಂದು ನೆಲೆಗಟ್ಟಿನಿಂದಲೇ ಬಂದ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಸಾಧ್ಯವಾಗುವಷ್ಟರ ಮಟ್ಟಿನಲ್ಲಿ ನಾವು ಕುಟುಂಬದೊಂದಿಗೆ ಒಳ್ಳೆಯದ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಯುವಕರ ಸಂಖ್ಯೆ ಅತ್ಯಂತ ಹೆಚ್ಚು. ಒಟ್ಟು ಜನಸಂಖ್ಯೆಯ ಸುಮಾರು 65% ಭಾಗ ನಮ್ಮಲ್ಲಿ ಯುವಕರೇ ಇದ್ದಾರೆ. ಅಂದರೆ ವಿಶ್ವದಲ್ಲಿ ಎರಡನೆಯ ಅತಿದೊಡ್ಡ ಜನಸಂಖ್ಯೆ ದೇಶವನ್ನ ಯುವ ಶಕ್ತಿಯನ್ನ ಹೊಂದಿದಂತಹ ರಾಷ್ಟ್ರ ಎಂದು ಹೇಳಬಹುದು. ಹಾಗಾದರೆ ದೇಶವು ರಾಷ್ಟ್ರದ ಮೇಲಿನ ಒಂದು ಭಾರದಂತೆ ಕಾಣಬೇಕೆ ಅಥವಾ ರಾಷ್ಟ್ರದ ಒಂದು ದೌರ್ಬಲ್ಯದಂತೆ ನಿರೂಪಿಸಬೇಕೆ ಅಥವಾ ಸಶಕ್ತ ಸಮೃದ್ಧ ಶಕ್ತಿಶಾಲಿ ಹಾಗೂ ಆತ್ಮನಿರ್ಭರ ಭಾರತದಂತಹ ನಿರ್ಮಾಣದಲ್ಲಿ ಅದರ ಉಚಿತವಾದಂತಹ ಉಪಯೋಗಗಳನ್ನ ಮಾಡುವುದರಲ್ಲಿ ವಿನಿಯೋಗಿಸಬೇಕೆ ಎನ್ನುವಂತಹದ್ದು ಪ್ರಶ್ನೆಯಾಗಿಯೇ ಉಳಿತದೆ. ಯಾವಾಗಲಿ ತಲೆ ಎತ್ತುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಈ ಯುವ ಶಕ್ತಿಗಳಲ್ಲಿ ಜಾತಿ ಮತ ಪಂಥ ಎನ್ನುವಂತಹ ವಿಷ ಬೀಜಗಳು ನಮ್ಮ ತಲೆಯಲ್ಲಿರುವುದರಿಂದ ನಾವೆಲ್ಲರೂ ಕೂಡ ಒಟ್ಟಾಗದ ಇರುವ ರಚನೆಗಳನ್ನ ನಾವು ನಮ್ಮ ತಲೆಯಿಂದ ಮೊದಲು ತೆಗೆಯಬೇಕು. ಅಂದ್ರೆ ಇದು ನನ್ನಿಂದಲೇ ಶುರು ಆಗಬೇಕು. ಯಾಕೆ ಅಂತ ಕೇಳಿದ್ರೆ ನಾವು ಬೇರೆಯವರಿಗೆ ಹೇಳುವುದಕ್ಕಿಂತ ಮೊದಲು ನಾವು ಅದನ್ನ ಪಾಲಿಸಿರಬೇಕು. ಹಾಗಿದ್ರೆ ಕೇವಲ ಕೂಡಲೇಬೇಕು. ಯುವಕರು ಕೂಡ ಸಾಮಾಜಿಕವಾಗಿರಬೇಕು. ಸಮಾಜವನ್ನ ನಮಗಾಗಿ ರಚಿಸಿದ್ದು ಹಾಗಿದ್ರೆ ಯಾರು? ನಮ್ಮ ಪೂರ್ವಜರು ಯುವಕರಾಗಿದ್ದಾಗ ರಚಿಸಿದಂತಹ ಸಮಾಜವೇ ನಡೆದುಕೊಂಡು ಬರ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಅವರು ಈ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳಿಗೆ ನಾವು ಬೆಲೆಯನ್ನ ಕೊಡ್ತಾ ಇಲ್ಲ. ಸಮಾಜದ ಚಟುವಟಿಕೆಗಳಲ್ಲಿ ನಾವು ಭಾಗ ಯುವಕರಿಂದ ಮಾತ್ರ ಭಾರತ ಎನ್ನುವಂತಹದ್ದು ವಿಶ್ವಗುರುವಾಗಲು ಸಾಧ್ಯ. ಆದರೆ ಸ್ವಾತಂತ್ರ್ಯದ ಪರಿಕಲ್ಪನೆ ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಕೇವಲ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದರೆ ಮಾತ್ರ ಸಾಕಾಗುವುದಿಲ್ಲ. ನಮ್ಮಲ್ಲೇ ಇರುವಂತಹ ಬ್ರಿಟಿಷರು ಭ್ರಷ್ಟಾಚಾರ, ಮೋಸ, ವಂಚನೆ, ಸಮಾಜಘಾತಕ ಕೆಲಸಗಳು ಅವುಗಳನ್ನ ಮಾಡುವುದರ ಮೂಲಕವಾಗಿ ನಮ್ಮ 10 ವರ್ಷಗಳಾದರೂ ಸಹಿತ ಈ ಭಾರತೀಯ ಬ್ರಿಟಿಷರ ಎನ್ನುವಂತಹ ಕೆಲವು ವ್ಯಕ್ತಿಗಳಿಂದ ನಮ್ಮ ಭಾರತ ಎನ್ನುವಂತಹದ್ದು ವಿಶ್ವಗುರು ಆಗುವುದಕ್ಕೆ ಇನ್ನು ಹಿಂದೇಟು ಹಾಕುತ್ತಾನೆ ಇದೆ. ಇಲ್ಲದೇ ಇದ್ರೆ ಇಷ್ಟು ದಿನಕ್ಕೆ ನಮ್ಮ ಭಾರತ ಎನ್ನುವಂತಹದ್ದು ಮುಂದುವರೆದ ದೇಶವಾಗಿ ಹೋಗ್ತಾ ಇತ್ತು. ಆದ್ದರಿಂದ ನಾವೆಲ್ಲ ಯುವ ಶಕ್ತಿಗಳು ಅಲ್ಲದೆ ಇಡೀ ದೇಶವೇ ನಮ್ಮ ಕುಟುಂಬ ಎನ್ನುವಂತಹ ಭಾವನೆಯನ್ನ ಹೊಂದಿ ಹೆಣ್ಣು ಮಕ್ಕಳನ್ನ ಸಂರಕ್ಷಿಸಿ ಜತೆಗೆ ನಮ್ಮಲ್ಲಿರುವಂತಹ ಬಡತನ, ಅನಕ್ಷರತೆ, ನಿರುದ್ಯೋಗದಂತಹ ಸಮಸ್ಯೆಗಳನ್ನ ಸಂಪೂರ್ಣ ವಿಷಯ ಸತ್ಯವಾಗಿ ಬದಲಾಗ್ತದೆ. ಈಗ ನಮ್ಮ ನಮ್ಮಲ್ಲಿಯೇ ಬಿರುಕುಗಳನ್ನ ಇಟ್ಟುಕೊಂಡು ಸಮಾಜಕ್ಕೆ ಉತ್ತಮವಾದಂತಹ ಅತ್ಯಂತ ಸರಳವಾಗಿ ನಾವು ನಿರೂಪಿಸಿಕೊಳ್ಳಬೇಕಾಗ್ತದೆ.